ಸೊ ಅದನ್ನು ಬೇಗ ಬಿಡಿಸ್ಕೊಡುತ್ತೆ. ಸೊ ಅದನ್ನು ಬಿಡಿಸಿ ಹಣ್ಣಾಗ್ಬಿಟ್ಟು ಅದರೊಳಗೆ ಹಾಕಿದರೆ ಕಷ್ಟ, ಕಾಯೆಲ್ಲ ಗಾಯ ಆದಂಗಾಗತ್ತೆ. ಆದ್ರಿಂದ ಹಣ್ಣಾಗಿರೋ ಕಾಳುಗಳನ್ನು ಕೈಯಲ್ಲೇ ಬಿಡಿಸ್ಬೇಕಾಗತ್ತೆ. ಆದಷ್ಟು ಅದನ್ನು ಬೇರ್ಪಡಿಸಿ ಹಸಿ ಇರೋದನ್ನು ಹಾಕಿದರೆ ಏನು ಅಷ್ಟಾಗಿ ಡ್ಯಾಮೇಜ್ ಆಗೋದಿಲ್ಲ. ಹಣ್ಣಾಗಿದ್ರೆ ಸ್ಕಿನ್ ಔಟ್ ಅಂತಾರೆ, ಈಚೆ ಬಂದ್ಬಿಡುತ್ತೆ ಎದ್ಬಿಡುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಅದರಿಂದ ಆದಷ್ಟು ಹಣ್ಣುಗಳನ್ನು ಬೇರ್ಪಡಿಸ್ಕೊಂಡು ಆನಂತರ ಅದನ್ನು ಹಾಕಿ, ಒಂದು ಎರಡು ಇದ್ರೆ ಏನಾಗಲ್ಲ, ತುಂಬಾ ಹಣ್ಣಾಗಿರೋದು ಕೊತ್ತುಗಳನ್ನ ಒಳಗಾಕೋದ್ರಿಂದ ಅದು ಸ್ಕಿನ್ ಡ್ಯಾಮೇಜ್ ಆಗುತ್ತೆ. ಅದೊಂದು ನೋಡ್ಕೊಳ್ಬೇಕು. ಅಂದ್ರೆ ಕಾಳುಗಳನ್ನ ಬಿಡಿಸಿದ್ಮೇಲೆ ಏನ್ ಮಾಡ್ಬೇಕು? ಕಾಳುಗಳನ್ನ ಬಿಡಿಸಿದ ತಕ್ಷಣ ಬಿಡಿಸಿದ್ಮೇಲೆ ಏನ್ ಮಾಡ್ಬೇಕು ಅಂದ್ರೆ ಕೊತ್ತು ಮತ್ತೆ ಕಾಳು ಸಪರೇಟ್ ಆಗುತ್ತೆ. ನಾರ್ಮಲಿ ಕೊತ್ತಿನ ಪರ್ಸೆಂಟೇಜ್ 6-8% ಇರುತ್ತೆ. ಸೊ ಕಾಳುಗಳು ಆಲ್ಮೋಸ್ಟ್ ನಮಗೆ 30 ಹಸಿ ಕಾಳುಗಳು ಫುಲ್ ಸಿಗ್ತವೆ. ಸೊ ಅದನ್ನ ತಗೊಂಡು ಹೋಗಿ ಎರಡು ವಿಧಾನದಲ್ಲಿ ನಾವು ಪ್ರೋಸೆಸ್ ಮಾಡಬೇಕಾಗುತ್ತೆ. ಒಂದು ಕುದಿಯುತ್ತಿರುವ ಬಿಸಿ ನೀರಿನಲ್ಲಿ 1 ನಿಮಿಷ ಅದ್ದಿ ತೆಗೆದ್ರೆ ಅದ್ರ ಮೇಲಿರೋ ಬೋರ್ಡು ಅದು ಮತ್ತೆ ಹಣ್ಣುಗಳು ಚೆನ್ನಾಗಿ ಕಪ್ಪಾಗ್ತವೆ. ಸೊ ಕುದಿಯುತ್ತಿರುವ ಬಿಸಿ ನೀರಿನಲ್ಲಿ 1 ನಿಮಿಷ ಅದ್ದಿ ತೆಗೆದು ಅನಂತರ ಅದು ಒಣಗಲಿಕ್ಕೆ ಹಾಕೋದು ಒಂದು ವಿಧಾನ. ಇನ್ನೊಂದು ವಿಧಾನ ಅಂತ ಹೇಳಿದ್ರೆ ಈ ಹಸಿ ಹಣ್ಣು ಮತ್ತೆ ಕಾಯಿ ಏನಿರುತ್ತೆ ಅದನ್ನ ಹರಡ್ಬಿಟ್ಟು ಸಿಮೆಂಟ್ ನೆಲ ಮೇಲೆ ಹರಡಿ ಅದ್ರ ಮೇಲೆ ಟ್ರಾನ್ಸ್ಪರೆಂಟ್ ಪ್ಲಾಸ್ಟಿಕ್ ಶೀಟ್ ಅನ್ನು ಮುಚ್ಚಬೇಕು. ನರ್ಸರಿ ಪ್ಲಾಸ್ಟಿಕ್ ಶೀಟ್ ಅನ್ನು ಮುಚ್ಚಿದ್ರೆ ಟ್ರಾನ್ಸ್ಪರೆಂಟ್ ಇರಬೇಕು. ಮುಚ್ಚಿದ್ರೂ ಸುತ ಅದರಿಂದ ನೀರು ಬಿಟ್ಟಂಗಾಗಿ ಸ್ವಲ್ಪ ಕೆಮಿಕಲ್ಸ್ ಅಥವಾ ಬೋರ್ಡೋ ಹೊಡೆದಿರ್ತೀವಿ ಇನ್ಸೆಕ್ಟ್ ಅದು ಎಲ್ಲ ಒಂದು ಸ್ವಲ್ಪ ಈಚೆ ಬರುತ್ತೆ, ಮಾಯಿಶ್ಚರ್ ಈಚೆ ಬರುತ್ತೆ. ಸೊ ಬಂದಾಗ ಒಂಥರ ತೇವ ಆದಂಗೆ ಆಗ್ಬಿಟ್ಟು ಅದು ಕ್ಲೀನ್ ಆಗುತ್ತೆ. ಮತ್ತೆ ಅದನ್ನು ಸುತ ಒಳ್ಳೆ ಕಪ್ಪು ಬಣ್ಣದ ಮೆಣಸು ಬರಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಇದು ಬಹಳ ಮುಖ್ಯ. ಇದನ್ನು ಮಾಡೋದ್ರಿಂದ ನಮಗೆ ಉತ್ತಮವಾದ ಕಪ್ಪು ಮೆಣಸು ಸಿಗುತ್ತೆ. ಮತ್ತೆ ಎಷ್ಟು ತೇವಾಂಶಕ್ಕೆ ಒಣಗಿಸ್ಬೇಕಾಗತ್ತೆ? ತೇವಾಂಶ ಒಣಗಿಸೋದಂತ ಈ ರೀತಿ ಮಾಡಿದಾಗ 3 ಬಿಸಿಲಿಗೆ ಸಾಕಾಗುತ್ತೆ. ಅಂದ್ರೆ 10-12% 12% ತೇವಾಂಶ ಇರೋ ಗಂಟ ಒಣಸ್ಕೋಬೇಕು. ಒಣಗಿಸಿ ಅಂದ್ರೆ ನೀವು ಹಾಕ್ಬಿಟ್ಟು ತಿರ್ಗಾ ಅದು ವೆಯ್ಟ್ ಕಡಿಮೆ ಆಗಿಲ್ಲ ಅಂದ್ರೆ ಅಲ್ಲಿಗೆ ತೆಗಿಬೇಕಾಗುತ್ತೆ. 10-12% ತೇವಾಂಶಕ್ಕೆ ಒಣಗಿಸಿದ್ರೆ ನಿಮಗೆ ನಾರ್ಮಲಿ ಈಗ ಹಸಿ ಮೆಣಸಿನಿಂದ ಒಣ ಮೆಣಸು 35% ಗಂಟ ಸಿಗ್ತಾ ಇದೆ. ಸೊ 33-38-40% ಗಂಟನು ಸಿಗ್ತಾ ಇದೆ. ಸೊ ಅದರಿಂದ ಇದನ್ನ ಒಂದು ಒಣಗಿಸೋದು, ಅದನ್ನ ಒಣಗಿಸಿದ ನಂತರ ಕ್ಲೀನ್ ಮಾಡಿಕೊಂಡು, ಈಗ ಕ್ಲೀನಿಂಗ್ ಮಾಡ್ಲಿಕ್ಕೂ ಮಿಷಿನ್ ಬಂದಿದೆ. ಸೊ ಅದರಿಂದ ಕ್ಲೀನಿಂಗ್ ಮಿಷಿನ್ ಅನ್ನು ಉಪಯೋಗಿಸ್ಬಿಟ್ಟು ಕಡ್ಡಿ ಕಸ ಎಲ್ಲ ತೆಗೆದು ಧೂಳನ್ನ ತೆಗೆದು ಒಂದು ಬ್ಯಾಗ್ ನಲ್ಲಿ ಅದನ್ನ ಹಾಕೊಂಬೇಕು, ಶೇಖರಣೆ ಮಾಡಬೇಕು. ಸೊ ಮಾಯಿಶ್ಚರ್ ಬಿಡದ ಅಂತ ಬ್ಯಾಗ್ ಗಳು ಸಿಗ್ತಾ ಇದೆ, ಬ್ಯಾಗ್ಸ್ ಎಲ್ಲ ಸಿಗ್ತಾ ಇದೆ. ಒಳಮುಖದಲ್ಲಿ ಪ್ಲಾಸ್ಟಿಕ್ ಹಾಳೆ ಇರುತ್ತೆ, ಅಂತ ಪ್ಲಾಸ್ಟಿಕ್ ಬ್ಯಾಗ್ ಗಳಲ್ಲಿ ಶೇಖರಣೆ ಮಾಡಿ ಇಟ್ಕೊಂಡ್ರೆ ಅಂದ್ರೆ ಗಾಳಿಯಿಂದ ಮಾಯಿಶ್ಚರ್ ಕಾಳಗ ಹೋಗ್ಬಾರ್ದು. ಸೊ ಇಷ್ಟು ಬಹಳ ಮುಖ್ಯ. ಯಾಕೆಂತ ಹೇಳಿದ್ರೆ ತಿರ್ಗಾ ಗಾಳಿಯಲ್ಲಿ ಮಾಯಿಶ್ಚರ್ ಇದ್ದು ಅಬ್ಸರ್ವ್ ಮಾಡ್ಕೊಂಡ್ರೆ ತಿರ್ಗಾ ಅದು ಪರ್ಸೆಂಟೇಜ್ ಜಾಸ್ತಿ ಆಗಿ ಸ್ವಲ್ಪ ದಿನ ಮಳೆಗಾಲದಲ್ಲಿ ನೀವೇನಾದ್ರು ಇಟ್ಬಿಟ್ರೆ ಅದರಲ್ಲಿ ಬಿಳಿ ಬೂಸ್ಟ್ ಬೆಳಿಲಿಕ್ಕೆ ಶುರುವಾಗುತ್ತೆ, ಫಂಗಸ್ ಬೆಳಿಲಿಕ್ಕೆ ಶುರುವಾಗುತ್ತೆ. ಅದರಿಂದ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಒಂದು ಶೇಖರಣೆಯನ್ನು ಸರಿ ಮಾಡಬೇಕು, ಎರಡನೇದು ಚೆನ್ನಾಗಿ ಒಣಸ್ಕೋಬೇಕು, ಮೂರನೇದು ನಾನು ಹೇಳಿದ ಪ್ರೋಸೆಸ್ ಮಾಡೋದು ಪ್ಲಾಸ್ಟಿಕ್ ಶೀಟ್ನಲ್ಲಿ ಅಥವಾ ಬಿಸಿಲಲ್ಲೇ ಒಣಗಿಸೋರು ಒಣಗಿಸ್ತಿದ್ದಾರೆ. ಸ್ವಲ್ಪ ಹಣ್ಣಾಗಿರೋದ್ರಿಂದ ಅದು ಒಂದು ಸ್ವಲ್ಪ ಕೆಂಚು ಕಾಣುತ್ತೆ, ಒಟ್ಟು ಚೆನ್ನಾಗಿ ಒಣಗಿಸ್ಬೇಕು. ಸೊ ವ್ಯವಸ್ಥೆ ಇರೋರು ಮಾಡ್ಬೋದು, ವ್ಯವಸ್ಥೆ ಇಲ್ಲದೆ ಇರೋರು ಈ ಮತ್ತೆ ಪದ್ಧತಿಗಳನ್ನ ಉಪಯೋಗಿಸ್ಕೊಂಡು ಮಾಡಿಕೊಂಡ್ರೆ ನಿಮಗೆ ಉತ್ತಮವಾದ ಗುಣಮಟ್ಟದ ಕಾಳು ಮೆಣಸು ಸಿಗುತ್ತೆ. ಇದು ಮುಖ್ಯವಾಗಿ ಕೊಯ್ಲು ಮತ್ತು ಕೊಯ್ಲಿನ ನಂತರದ ತಂತ್ರಜ್ಞಾನದ ಬಗ್ಗೆ ಆಯಿತು. ಇನ್ನು ಈ ಸಂದರ್ಭದಲ್ಲಿ ಕರಿಮೆಣಸಿನ ಬಳ್ಳಿಗಳಿಗೆ ನೀರನ್ನೇನಾದರೂ ಕೊಡಬೇಕಾಗತ್ತೆ? ಹೌದು, ಈಗೇನಾಗಿದೆ ಅಂತ ಹೇಳಿದ್ರೆ ಕರಿಮೆಣಸು ಬಳ್ಳಿಗಳನ್ನು ನಾವು ಕುಯ್ದಿರ್ತೇವೆ, ಕುಯ್ದ ನಂತರ ಏನಾಗುತ್ತೆ ಈಗ ಬಳ್ಳಿ ಸೋತಿರುತ್ತೆ. ಸೊ ಈ ವರ್ಷ ಬಿಸಿಲೂ ಜಾಸ್ತಿ ಕಾಣ್ತಾ ಇದೆ, ಅದರಿಂದ ಒಂದು ನೀರನ್ನು ಕೊಡೋ ವ್ಯವಸ್ಥೆಯನ್ನು ಮಾಡ್ಕೋಬೇಕು. 15 ನಂತರ ನೀರನ್ನು ಕೊಡಲಿಕ್ಕೆ ಹೇಳ್ತಾ ಇದ್ದಾವೆ. ಸೊ ಪ್ರತಿ ಬಳ್ಳಿಗೆ 40-50 ಲೀಟ್ರಷ್ಟು ನೀರು ಬೇಕಾಗುತ್ತೆ. ಮತ್ತು ನಾವು ರಬಸ್ಟಾದಲ್ಲಿ ಬೆಳೆ ಬೆಳೆಯೋರು ನೀರಾವರಿಯನ್ನು ಕೊಡ್ತೇವೆ, ರಬಸ್ಟಾ ನೀರಾವರಿ ಕೊಟ್ಟು ಸೊ ಟ್ರೀ ಬ್ಲಾಸಮ್ ಮಾಡಿ 15 ಬಿಟ್ಟು ಪೋಸ್ಟ್ ಬ್ಲಾಸಮ್ ಮಾಡಿ ಆನಂತರ ಆ ಗಿಡಗಳಿಗೆ ಓಸಿಂದ ನೀರು ಕೊಟ್ಟರೆ ಉತ್ತಮವಾದ ಇಳುವರಿ ಬರುತ್ತೆ. ಯಾಕೆಂದರೆ ರಬಸ್ಟ ತೋಟಗಳಲ್ಲಿ ನೆರಳು ಕಡಿಮೆ ಇರುತ್ತೆ, ಸೊ ಆದಷ್ಟು ಹಳದಿ ಆಗ್ಲಿಕ್ಕೆ ಶುರುವಾಗುತ್ತೆ. ಸೊ ನೀರು ಕೊಡೋದ್ರಿಂದ ಹಳದಿಯನ್ನು ತಪ್ಪಿಸ್ಬೋದು, ಸೊ ಹಳದಿ ಆಗೋದನ್ನು ತಪ್ಪುತ್ತೆ. ಅದ್ರ ಜೊತೆಗೆ ಬರೋ ವರ್ಷನೂ ಇಳುವರಿ ಕೊಡಲಿಕ್ಕೆ ಹೆಲ್ಪ್ ಆಗುತ್ತೆ. ಇಲ್ಲ ನೀರೇ ಕೊಡೋಕ್ಕಾಗಲ್ಲ ಅಂದರೆ ಸೊ ಹಳದಿ ಆಗ್ಬಿಟ್ಟು ಆ ಗಿಡ ಹೂವನ್ನೇ ಬಿಡೋದು. ಸೊ ಅಲ್ಲಿಂದ ಅದು ಆದಷ್ಟು ಬಲ್ತೋದಂಗೆ ಆಗಿ ಅಥವಾ ವೀಕ್ ಆದಂಗೆ ಆಗ್ತಾ ಇದೆ. ಆದ್ದರಿಂದ ನಾವು ನೀರಿನ ನಿರ್ವಹಣೆಯನ್ನು ರೋಬಸ್ಟ ತೋಟಗಳಲ್ಲಿ. ಅರಬಿಕಾ ತೋಟಗಳಲ್ಲಿ ಏನು ಮಾಡಬೇಕು ಅಂತ ಹೇಳಿದರೆ, ಅರಬಿಕಾ ತೋಟದಲ್ಲಿ ಬೆಳೆಯೋರು ನಾರ್ಮಲಿ ಅರಬಿಕಾಗಿ ನೀರು ಕೊಡುವುದಿಲ್ಲ, ಸೊ ಮೆಣಸಿಗೆ ನೀರನ್ನು ಕೊಡು, ಮತ್ತು ಮೆಣಸಿಗೆ ನೆರಳನ್ನು ತೆಗಿಬೇಕು. ಇಲ್ಲಿ ಅಲ್ಲಿ ಅರಬಿಕಾ ತೋಟಗಳಲ್ಲಿ ನೆರಳು ಜಾಸ್ತಿ ಇದ್ದರೆ, ಎತ್ತರ ಪ್ರದೇಶಗಳಲ್ಲೆಲ್ಲ ನೆರಳು ಜಾಸ್ತಿ ಇರುತ್ತೆ, ನೆರಳು ಜಾಸ್ತಿ ಇದ್ದರೆ ಮೆಣಸು ಹೂವು ಆಗಲ್ಲ. ಹೂವು ಆಗಬೇಕು ಅಂತ ಹೇಳಿದರೆ ಮಾರ್ಚಲ್ಲಿ ನೆರಳನ್ನು ತೆಗಿಬೇಕು. ಸ್ವಲ್ಪ ಬಿಸಿಲು ಬೇಕಾಗುತ್ತೆ, ಬಿಸಿಲು ಬೇಕಾಗುತ್ತೆ, ಯಾಕೆ ನೆರಳು ಜಾಸ್ತಿ ಇರುತ್ತೆ, ಬಿಸಿಲು ಬೀಳದೆ ಇದ್ರೆ ಹೂವು ಬರುವುದಿಲ್ಲ. ಆದ್ದರಿಂದ ಮಾರ್ಚಲ್ಲಿ ನೆರಳನ್ನು ತೆಗೆದು ಏಪ್ರಿಲ್ ಮೇನಲ್ಲಿ ಒಳ್ಳೆ ಬಿಸಿಲು ಬೀಳಂಗೆ ಮಾಡಬೇಕು. ಸೊ ಮಾರ್ಚ್ 15 ನಂತರ ಈ ತೋಟಗಳಲ್ಲಿ ನೀರಾವರಿಯನ್ನು ಬುಡಕ್ಕೆ ಕೊಡಬೇಕು, ಪ್ರತಿ ಬುಡಕ್ಕೆ. ಇಂದು ಓಸ್ ಪೈಪ್ ಅಂತ ಹೇಳ್ತೇವೆ, ಪೈಪ್ ಇಟ್ಕೊಂಡು ನೀರು ಕೊಟ್ಟರೆ ಆಗುತ್ತೆ. ಸೊ ಅಥವಾ ಡ್ರಿಪ್ ಮಾಡಿದರೆ ಡ್ರಿಪ್ಪಲ್ಲಿ ಕೊಡ್ಬೋದು. ಗಿಡದ ಎಲ್ಲ ಬೇರುಗಳು ನೆನೆಯಂಗೆ ಕೊಡಬೇಕು, ಎಲ್ಲೋ ಒಂದು ಕಡೆ ಕೊಟ್ಬಿಟ್ಟು ಸ್ವಲ್ಪ ಕೊಟ್ಬಿಟ್ಟು ಅದು ಹೂವು ಆಗಲಿಲ್ಲ ಅಂದರೆ ಅದಕ್ಕೆ ಮೇನ್ ಕಾರಣ ಕೆಲವು ಬೇರುಗಳಿಗೆ ನೀರೇ ಬಿದ್ದಿರೋದು. ಸೊ ಅದರಿಂದ ಅದು ಜೂನಲ್ಲಿ ಹೂವು ಬರೋಲ್ಲ, ಮೇ ಎಂಡಲ್ಲಿ ಜೂನಲ್ಲಿ ಹೂವು ಬಂದರೆ ಉತ್ತಮವಾದ ಇಳುವರಿ ಬರುತ್ತೆ. ಈ ವರ್ಷ ಕಡಿಮೆ ಫಸಲಿರುವಂಥವ್ರು ಬೇಗ ಮಾಡಿದರೆ ಒಳ್ಳೆಯದು. ಸೊ ಈ ವರ್ಷ ಜಾಸ್ತಿ ಫಸಲಿದ್ದವರು ಬೇಕಿದ್ರೆ ಅದು ಮೇಂಟೆನೆನ್ಸ್ ಮಾಡ್ಬೋದು, ಯಾಕೆ ಸ್ವಲ್ಪ ಇಳುವರಿ ಬರುವ ವರ್ಷ ಕಡಿಮೆ ಆಗುತ್ತೆ. ಸೊ ಇಳುವರಿ ಈ ವರ್ಷ ಸುಮಾರು ತೋಟಗಳಲ್ಲಿ ಕಡಿಮೆ ಇರೋದ್ರಿಂದ ನೀರು ಕೊಡೋದು ಮುಖ್ಯ, ಮತ್ತೆ ಅರಬಿಕಾ ತೋಟಗಳಲ್ಲಿ ನೆರಳು ತೆಗೆಯೋದು ಮುಖ್ಯ. ರೋಬಸ್ಟ ತೋಟಗಳಲ್ಲಿ ನೆರಳು ಕಡಿಮೆ ಇರುತ್ತೆ, ಬೇಕಾದ್ರೆ ಮೇನಲ್ಲಿ ತಗೋಬಹುದು. ಮಳೆ ಬಿದ್ದಮೇಲೆ ಧೈರ್ಯ ಬರಬೇಕು, ನಾನು ತೆಗೆದು ನಾನು ತೋಟವನ್ನು ನಿರ್ವಹಣೆ ಮಾಡ್ಕೊಳ್ಬಲ್ಲೆ ಅಂದಾಗ ನೆರಳು ತೆಗಿಬೇಕು. ಅರಿಬಕ್ಕದಲ್ಲಿ ಏನಾದರೂ ನಾವು ಅಷ್ಟು ಯೋಚನೆ ಮಾಡ್ಲಿಕ್ಕೆ ಹೋದರೆ ಇಳುವರಿ ಬರ್ತಾ ಇಲ್ಲ, ಎತ್ತರ ಪ್ರದೇಶ. ಯಾಕೆಂತ ಹೇಳಿದ್ರೆ ನಾನು ಹೋದ ವರ್ಷ ನೋಡಿದೆ ಶನಿವಾರ ಸಂತಿ ಹತ್ರ ಹೊಸೂರು ಅಂತ ಒಂದು ತೋಟ, ಒಂದು ಬಾಕರಮ್ ಅಂತ ಹೇಳಿ, ಅವರಲ್ಲಿ ನಾವು ಫೆಬ್ರವರಿಯಲ್ಲಿ ನೆರಳು ತರ ತೋಟದಲ್ಲಿ ಈ ವರ್ಷ ಒಂದು 20 ಎಕರೆಯಲ್ಲಿ 12 ಟನ್ ಮೆಣಸಾಗಿದೆ. ಇನ್ನೊಂದು ಏಪ್ರಿಲಲ್ಲಿ ಅದೇ ತೋಟದಲ್ಲಿ ಒಂದು 20 ಎಕರೆ ಶೇಡ್ ತೆಗೆದಿದ್ದಾವೆ, ಅದು ಒಟ್ಟು 20 ಎಕರೆ ಒಂದು 3 ಟನ್ ಆಗ್ಬೋದು. ಸೊ ಈ ವರ್ಷ ಏನಾದರೂ ಒಳ್ಳೆ ಕ್ರಾಪ್ ಇದೆ ಅಂತ ಹೇಳಿದರೆ ಮೋಸ್ಟ್ಲಿ ಆ ಪ್ರದೇಶದಲ್ಲಿ, ಯಾಕೆಂದರೆ ಅವರು ಲಾಸ್ಟ್ ಇಯರ್ ಫೆಬ್ರವರಿಯಲ್ಲಿ ತೆಗೆದು ಮಾರ್ಚಲ್ಲಿ ನೀರು ಕೊಟ್ಟರು, 3-4 ರೌಂಡ್ ನೀರನ್ನು ಕೊಟ್ಟರು. ಬಿಸಿಲು ಜಾಸ್ತಿ ಬಿತ್ತು, ಬಿಸಿಲು ಅವಾಗ ಚೆನ್ನಾಗಿತ್ತು. ಸೊ ಆನಂತರ ಏಪ್ರಿಲಲ್ಲಿ ತೆಗೆದಾಗದ್ದು ಏನಾಯಿತು, ಮೇನಲ್ಲಿ ಬಿಸಿಲೇ ಬರಲಿಲ್ಲ, ಮೋಡ ಬಂದ್ಬಿಟ್ಟು, ಮೋಡ ಮುಸುಕಿದ ವಾತಾವರಣ ಇತ್ತು, ಆಗ್ಬಿಟ್ಟು ಹೂವು ಬರೋದು ತುಂಬ ಲೇಟ್ ಆಯಿತು. ಸೊ ಇತ್ತೀಚೆಗೆ ಕ್ರಾಪ್ ಕಾಣ್ತಾ ಇತ್ತು, ಒಂದು ನವಂಬರ್ ನಂತರ ನೋಡಿದಾಗ ಒಂದು ಸ್ವಲ್ಪ ಕ್ರಾಪ್ ಕಾಣ್ತಾ ಇತ್ತು, ಅಲ್ಲಿವರೆಗೂ ಏನು ಅಂತ 20 ಎಕರೆಯಲ್ಲಿ ಕಾಣ್ತಿರ್ಲಿಲ್ಲ. ಸೊ ನನ್ನ ಪ್ರಕಾರ ಈಗ ಮೋಡ ಯಾವಾಗ ಬರುತ್ತೆ ಗೊತ್ತಾಗ್ತಾ ಇಲ್ಲ. ಸೊ ಮೇನಲ್ಲೇ ಮೋಡ ಬಂದುಬಿಟ್ರೆ ನಮಗೆ ತೊಂದರೆ ಆಗುತ್ತೆ. ಆದ್ದರಿಂದ ಈಗ ಬಿಸಿಲಿರೋದ್ರಿಂದ ನೆರಳು ತೆಗೆದುಕೊಂಡು ಬಿಸಿಲನ್ನು ಬೆಳೆಸಿದರೆ ಗಿಡ ರೆಡಿ ಇರುತ್ತೆ, ನೀರನ್ನು ಕೊಟ್ಟು ರೆಡಿ ಮಾಡಿಕೊಂಡಿದ್ರೆ ಹೂವು ಮೇ ಎಂಡು ಮತ್ತು ಜೂನಲ್ಲಿ ಬಂದರೆ ಉತ್ತಮವಾದ ಇಳುವರಿ ಆಗುತ್ತೆ. ಸೊ ಅದರಿಂದ ಏನು ಮಾಡಬೇಕು ಅಂದರೆ ಆ ಗಿಡವನ್ನು ನಾವು ತಯಾರಿ ಮಾಡ್ಕೋಬೋದು, ಇಳುವರಿ ಕೊಡ್ಲಿಕ್ಕೂ ಮೆಣಸಿನ ಗಿಡವನ್ನು ನಾವು ತಯಾರಿ ಮಾಡ್ಬೋದು. ಅಂದರೆ ನೆರಳನ್ನು ನಿರ್ವಹಣೆ ಮಾಡಿಕೊಂಡು ನೀರು ಕೊಟ್ಟು ತಯಾರಿ ಮಾಡಿಕೊಂಡು ಅದಕ್ಕೆ ನ್ಯೂಟ್ರಿಷನ್ ಕೊಡಬೇಕು, ಪೋಷಕಾಂಶಗಳನ್ನು ಕೊಡಬೇಕು. ನೀವು ನಾರ್ಮಲಿ ಸುಣ್ಣ ಹಾಕಕ್ಕೆ ಹೇಳ್ತೇವೆ, ಅವಾಗ ಒಂದು ನೀರು ಕೊಡ್ತೀರಾ, ತಕ್ಷಣ ಸುಣ್ಣ ಹಾಕಿ ಒಂದು 15 ದಿನ ಬಿಟ್ಬಿಟ್ರೆ, ಸುಣ್ಣವನ್ನು ಹಾಕೋದು ಒಂದು ಪದ್ಧತಿ, ಒಂದು 1/4 kg ಅಷ್ಟು ಒಂದು ಗಿಡಕ್ಕೆ ಒಂದು ಸುಣ್ಣವನ್ನು ಹಾಕಿ ಮಿಕ್ಸ್ ಮಾಡಬೇಕು. ಅಗ್ರಿಕಲ್ಚರ್ ಲೈಮ್ ಇರ್ಬೋದು ಅಥವಾ ಡೋಲಮೈಟ್ ಇರ್ಬೋದು, ಅದನ್ನು ಹಾಕಿದರೆ ಸ್ವಲ್ಪ ರೋಗ ಕಡಿಮೆ ಆಗುತ್ತೆ, ವರ್ಷ ವರ್ಷ ಹಾಕಕ್ಕೆ ಹೇಳ್ತೇವೆ, ಅದೊಂದು ಮಾಡಬೇಕು. ಮತ್ತೆ ಆಮ್ಲೀಯತೆಯನ್ನು ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಎರಡನೇದು, ಒಳ್ಳೆ ಕ್ರಾಪ್ ಬಂದಿರೋ ತೋಟಗಳಲ್ಲಿ ಗಿಡ ಸೋಲುತ್ತೆ, ಅವಾಗ ಏನು ಮಾಡಬೇಕು ಅಂದರೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಪ್ಲಸ್ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಅಂದರೆ ನಮ್ಮಲ್ಲಿ ಪೆಪ್ಪರ್ ಸ್ಪೆಷಲ್ ಅಂತ ಮಾಡಿದ್ದೀವಿ, ASR ಪೆಪ್ಪರ್ ಸ್ಪೆಷಲ್ ಅಂತ ಮಾರ್ಕೆಟಲ್ಲಿ ಸಿಗ್ತಾ ಇದೆ, ಅದು 1 kg 5 ಗ್ರಾಮ್ ಲೀಟರ್ಗೆ, ಪ್ಲಸ್ MAP ಮಾನೋ ಅಮೋನಿಯಂ ಫಾಸ್ಫೇಟ್ ಅದು 5 ಗ್ರಾಮ್ 1 kg ಪರ್ ಬ್ಯಾರಲ್ಗೆ ಹಾಕಿ ಗಿಡಕ್ಕೆ ಸಿಂಪಡಣೆ ಮಾಡಬೇಕು, ಅದರಿಂದ ಅದು ಹೂವು ಬರಲಿಕ್ಕೆ ರೆಡಿ ಆಗುತ್ತೆ. ಅಂದರೆ ಎಲೆಗಳಿಗೆ ಬಳ್ಳಿಗಳಿಗೆಲ್ಲ ಸಿಂಪಡಣೆ ಚೆನ್ನಾಗಿ ಮಾಡಬೇಕು, ಅದನ್ನು ನಾವು ಏಪ್ರಿಲಲ್ಲಿ ಮಾಡಿ. ಸೊ ಆನಂತರ ನೀವು ನೀರು ಕೊಡ್ತಾ ಇದ್ರೆ ಮೇನಲ್ಲಿ ಗೊಬ್ಬರವನ್ನು ಕೊಡಬೇಕು, ಅಂದರೆ ಯಾವುದು ಕೊಟ್ಟಿಗೆ ಗೊಬ್ಬರನ, ಕೊಟ್ಟಿಗೆ ಗೊಬ್ಬರನ್ನು ಕೊಡ್ಬೋದು, ಅದ್ರ ಜೊತೆಗೆ ಫರ್ಟಿಲೈಸರ್ಸ್ ಅನ್ನು ಭೂಮಿಗೆ ಕೊಡಬೇಕು, ಸಾರಜನಕ ರಂಜಕ ಪೊಟ್ಯಾಶ್. ನಾರ್ಮಲಿ ಏನು ಮಾಡ್ತೇವೆ, ಒಂದು 2 ಬ್ಯಾಗು ಯೂರಿಯಾ ಅಥವಾ 1 ಬ್ಯಾಗು ಯೂರಿಯಾ 1 ಬ್ಯಾಗು DAP 2 ಬ್ಯಾಗು ಪೊಟ್ಯಾಶ್ ಮಿಕ್ಸರ್ ಅನ್ನು ಹೆಣಸಿಗೆ ಕೊಡ್ತೇವೆ, ಅಂದರೆ ಒಂದೊಂದು ಬಳ್ಳಿಗೆ 250-300 ಗ್ರಾಮ್ ಅಷ್ಟು. ಯಾವುದು ಗೊಬ್ಬರ ಅಂದ್ರೆ ಇದೇ ನೋಡಿಕೊಂಡು, ಅಥವಾ ಕೆಲವರು 19-ಆಲನ್ನು ಕೊಡ್ತಾರೆ, ಬಟ್ 19-ಆಲನ್ನು ಕೊಟ್ಟರೆ ಪೊಟ್ಯಾಶ್ ಕಡಿಮೆ ಇರುತ್ತೆ, ಸಾರಜನಕ ಕಡಿಮೆ ಆಗುತ್ತೆ. ಆದ್ದರಿಂದ ಅದೊಂದು 2 ಬ್ಯಾಗು ಕಾಂಪ್ಲೆಕ್ಸ್ ಫರ್ಟಿಲೈಸರ್, 1 ಬ್ಯಾಗ್ ಯೂರಿಯಾ ಮತ್ತು 1 ಬ್ಯಾಗ್ ಪೊಟ್ಯಾಶ್ ಮಿಕ್ಸ್ ಮಾಡಿ ಕೊಡೋಕ್ಕೆ ಹೇಳ್ತಾರೆ. ಅಥವಾ ಕೆಲವರು ಏನು ಮಾಡ್ತಾರೆ, ಅದನ್ನೇ ಕೊಟ್ಕೊಂಡು ಹೋಗ್ತಿರ್ತಾರೆ, ಅವಾಗ ಫಾಸ್ಫರಸ್ ಜಾಸ್ತಿ ಆಗುತ್ತೆ ಮಣ್ಣಿನಲ್ಲಿ, DAP ಕೊಟ್ಕೊಂಡು ಹೋದರೆ ಪಿ ಜಾಸ್ತಿ ಆಗುತ್ತೆ, 19-ಆಲು 15-ಆಲು 17-ಆಲೇ ಕೊಟ್ಕೊಂಡು ಹೋದ್ರೆ ಪಿ ಜಾಸ್ತಿ ಆಗ್ಬಿಡುತ್ತೆ, ರಂಜಕ ಜಾಸ್ತಿ ಆಗ್ತಾ ಇದೆ. ಭೂಮಿಯಲ್ಲಿ. ರಂಜಕ ಜಾಸ್ತಿ ಆದಂಗೆ ಮೈಕ್ರೋ ನ್ಯೂಟ್ರಿಯಂಟ್ ಸಾಯಿಲ್ ಅವೈಲಬಿಲಿಟಿ ಕಡಿಮೆ ಆಗುತ್ತೆ. ಅದರಿಂದ ಪಿ ಜಾಸ್ತಿ ಮಾಡಬಾರ್ದು. ಅದರಿಂದ ಎನ್ ಪಿ ಕೆ ಮಿಕ್ಸರ್ ಅನ್ನು ನೋಡ್ಕೊಂಡು ಕೊಡಬೇಕು. ಮೆಣಸಿನಲ್ಲಿ ಏನಿದೆ, ಮೂರು ಭಾಗ ಸಾರಜನಕ, ಒಂದು ಭಾಗ ರಂಜಕ, ನಾಲ್ಕು ಭಾಗ ಅಥವಾ ಐದು ಭಾಗ ಪೊಟ್ಯಾಶ್ ಅನ್ನು ಕೊಡುವ ರಿಕ್ವೈರ್ಮೆಂಟ್ ಇದೆ ಬೆಳೆಗೆ. ಯಾಕೆಂದ್ರೆ ನಾವು 140 ಗ್ರಾಮ್ ಸಾರಜನಕ, 50 ಗ್ರಾಮ್ ರಂಜಕ, 250 ಗ್ರಾಮ್ ಪೊಟ್ಯಾಶ್ ಕೊಡಬೇಕು. ಒಂದು 2-3 ಕೆಜಿ ಕೊಡ್ತಿರೋಂಥ ಬಳ್ಳಿಗಳಿಗೆ ವರ್ಷಕ್ಕೆ 3 ಅಥವಾ 4 ಭಾಗ ಮಾಡಿ ಕೊಟ್ಟರೆ ಉತ್ತಮವಾದ ಇಳುವರಿ ಬರುತ್ತೆ ಅಂತ ತೋರಿಸಿದ್ದಾರೆ. ಸೊ ಆದ್ದರಿಂದ ಗೊಬ್ಬರ ಕೊಡೋರು ಬರೀ 19 ಆ ಥರ ಕಾಂಪ್ಲೆಕ್ಸ್ ಫರ್ಟಿಲೈಸರ್ ಕೊಟ್ಕೊಂಡ್ರೆ ಮುಂದೆ ತೊಂದರೆ ಆಗುತ್ತೆ. ಇವತ್ತಿಗೆ ಓಕೆ, ರಿಸಲ್ಟ್ ಚೆನ್ನಾಗಿ ಕಾಣುತ್ತೆ, ಮುಂದೆ ಸಾಯಿಲ್ಗೆ ಪ್ರಾಬ್ಲಮ್ ಆಗುತ್ತೆ. ಆದ್ದರಿಂದ ಎನ್ ಪಿ ಕೆ ಮಿಕ್ಸರನ್ನು ಕೊಡಲಿಕ್ಕೆ, ಅದ್ರ ಜೊತೆಗೆ ಇತ್ತೀಚೆಗೆ ಸೆಕೆಂಡ್ರಿ ನ್ಯೂಟ್ರಿಯೆಂಟ್ಸ್ಗೆ ಒತ್ತನ್ನು ಕೊಡ್ತಾ ಇದ್ದಾರೆ. ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಸಲ್ಫರ್ ಸುಮಾರು ಕಂಪನಿಗಳು ಸುದಾ ಪ್ರಮೋಟ್ ಮಾಡ್ತಾ ಇದ್ದಾವೆ. ಸೊ ಅದನ್ನು ಕೊಟ್ಟರೂ ಕೂಡ ಗಿಡ ಗ್ರೀನಾಗಿರುತ್ತೆ. ಈ ಏನು ಸೆಕೆಂಡ್ರಿ ನ್ಯೂಟ್ರಿಯೆಂಟ್ಸ್, ಅದ್ರ ಜೊತೆಗೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇತ್ತೀಚೆಗೆ ಎಲ್ಲ ಬೆಳೆಗಳಿಗೂ, ಏಲಕ್ಕಿ ಇರ್ಬೋದು ಅಥವಾ ಕರಿಮೆಣಸಿರ್ಬೋದು, ಈ ಮೂರು ವಿವಿಧ ಬಗೆಯ ರಾಸಾಯನಿಕಗಳನ್ನು ಗಿಡಕ್ಕೆ ಕೊಟ್ಕೊಂಡು ಹೋದ್ರೆ, ಅಂದ್ರೆ ಸಾರಜನಕ, ರಂಜಕ, ಪೊಟ್ಯಾಶ್ ಅಲ್ದಲೇ ಲಘು ಪೋಷಕಾಂಶಗಳು ಮತ್ತು ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ ದ್ವಿತೀಯ ಪೋಷಕಾಂಶಗಳು ಕೊಟ್ಟರೆ ಗಿಡ ಚೆನ್ನಾಗಾಗುತ್ತೆ, ಇಳುವರಿ ಬರಲಿಕ್ಕೆ ಚೆನ್ನಾಗಾಗುತ್ತೆ, ಹಳದಿ ಇರೋಲ್ಲ. ಸೊ ನಾನು ಆಗ್ಲೇ ಹೇಳ್ತಾ ಇದ್ದೆ, ಮತ್ತೆ ಈಗ ಏನ್ ಮಾಡಬಹುದು ಅಂತ ಹೇಳಿದ್ರೆ, ಕಾಂಪೋಸ್ಟ್ ಅನ್ನ ಕೊಟ್ಕೋಬೇಕು. ಕೊಟ್ಟಿಗೆ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಇದ್ರೆ ಒಂದ್ ಬ್ಯಾಸ್ಕೆಟ್ ಅಷ್ಟು ಕೊಟ್ಟರು ಒಳ್ಳೇದು. ಅಂದ್ರೆ ಅಲ್ಲಿ ತೇವಾಂಶದ ಸಂರಕ್ಷಣೆಗೂ ಅನುಕೂಲ, ಮೇನಲ್ಲಿ ಕೊಟ್ಕೋಬಹುದು. ಮಳೆ ಇನ್ನೇನು ಬರ್ತಾ ಇರುತ್ತೆ ಆವಾಗ ಕೊಟ್ಕೊಬಹುದು. ಯಾಕೆ ಜೂನ್ ಅಲ್ಲಿ ಕೊಡ್ಲಿಕ್ಕೆ ಹೇಳುದಿಲ್ಲ, ಮಳೆ ಶುರುವಾಗ್ಬಿಟ್ರೆ ವೆಟ್ನೆಸ್ ಬರುತ್ತೆ, ಇನ್ನು ಜಾಸ್ತಿ ತೇವಾಂಶ ಸಂಗ್ರಹಣೆ ಆಗುತ್ತೆ ಅಂತ ಹೇಳಿ ಅದನ್ನ ಹೇಳುದಿಲ್ಲ. ಸೊ ಆದಷ್ಟು ಮೇನಲ್ಲೇ ಕೊಟ್ಬಿಟ್ರೆ, ಕಾಂಪೋಸ್ಟ್ ಮತ್ತೆ ಟ್ರೈಕೋಡರ್ಮಾ ಸುಡಮನಸ್ ಇದನ್ನೆಲ್ಲ ಕೊಟ್ಬಿಟ್ರೆ ಅದೊಂಥರ ಒಳ್ಳೆ ಪದ್ಧತಿ ಆಗುತ್ತೆ. ಸೊ ಅದ್ರ ಜೊತೆಗೆ ಏನಂದ್ರೆ, ಮುಂದೆ ಮಳೆ ಜಾಸ್ತಿ ಆಗ್ಬಿಟ್ರೆ ಕಷ್ಟ. ಸೊ ಅದರಿಂದ ಚರಂಡಿ ವ್ಯವಸ್ಥೆಯನ್ನ ಮಾಡ್ಕೊಬೇಕು, ದುರಸ್ತಿ ಮಾಡ್ಕೊಳ್ಳೋದು ಮೇ ಜೂನ್ ಅಲ್ಲಿ ಮಳೆ ಶುರು ಆಗೋದಕ್ಕೆ ಮೊದಲೇ ಮಾಡ್ಬೇಕು. ಮೇಲೆ ಶುರು ಮಾಡಿದ್ರೆ ಅಟ್ಲೀಸ್ಟ್ ಜೂನ್ ಒಳಗೆ ಮುಗ್ದಿರುತ್ತೆ, ಇಲ್ಲದೆ ಇದ್ರೆ ತೆಗಿಬೇಕಾಗುತ್ತೆ. ಇಲ್ಲದೆ ಇದ್ರೆ ತೆಗಿಬೇಕಾಗುತ್ತೆ. ಇತ್ತೀಚಿನ ಬೆಳವಣಿಗೆಗಳಲ್ಲಿ ನೋಡಿದಾಗ, ಮೆಣಸು ಬೆಳಿಬೇಕು ಅಂದ್ರೆ ಚರಂಡಿ ವ್ಯವಸ್ಥೆ ಮಾಡ್ಕೊಬೇಕು. ಮೆಣಸು ನೆಡಬೇಕು ಅಂದ್ರೆ ಚರಂಡಿ ವ್ಯವಸ್ಥೆ ಮಾಡ್ಕೊಂಡು ನೆಡಿ. ಹಿಂದೆ ಇಲ್ಲಿ ಹೊತ್ತಿಗೆ ಅಡಿಕೆ ತೋಟಗಳಲ್ಲಿ ನೋಡ್ತಾ ಇದ್ದೇವೆ, ಎಲ್ಲರೂ ಚರಂಡಿ ಮಾಡಿ ನೆಟ್ಟಿದ ತೋಟಗಳು ಚೆನ್ನಾಗಿದೆ. ಹೌದು. ಸೊ ಯಾಕೆ ಸಿರ್ಸಿ, ಸಾಗರ, ಸುಳ್ಯ ಈ ಕಡೆ ಎಲ್ಲ ಮೆಣಸು ಬರ್ತಾ ಇದೆ ಇತ್ತೀಚೆಗೆ, ಯಾಕೆ ಅಂತ ಹೇಳಿದ್ರೆ ಚರಂಡಿ ವ್ಯವಸ್ಥೆ ಮಾಡ್ಕೊಂಡು ನಡೀತಿದ್ದಾರೆ. ನಾವು ಕಾಫಿ ತೋಟಗಳನ್ನು ಸುದಾ ಅಲ್ಲಲ್ಲೇ ನಮ್ಮ ಬೆಳೆಗಳು ಸಾಯ್ತಾ ಇದ್ದಾವೆ. ಸೊ ನಾವೊಂದು ಹೇಳ್ತಾ ಇದ್ದೀವಿ ಚರಂಡಿ ವ್ಯವಸ್ಥೆಯನ್ನು ಮಾಡಬೇಕು ಅಂತ. ಇಲ್ಲಿ ಇಳಿಜಾಲಿರೋದ್ರಿಂದ ಬೇಡ ಅಂತ ಒಂದು ಥಾಟ್ ಇರುತ್ತೆ. ಆದರೆ ಭೂಮಿಯಲ್ಲಿ ಮಳೆ ಜಾಸ್ತಿ ಆದಾಗ, 1 ತಿಂಗಳು 2 ತಿಂಗಳು ಮಳೆ ಹಿಡಿದಾಗ ನಮ್ಮ ಬೆಳೆಗಳು ಇಳಿಜಾರಿದ್ರೂ ಬೇರು ಕೊಳೆ ರೋಗವೊಂದು ಸಾಯ್ತಾ ಇದ್ದಾವೆ. ಆದ್ದರಿಂದ ನಾವು ಅದನ್ನು ಮಾಡಿಕೊಂಡ್ರೆ ಮುಂದೆ ನಾವು ತೋಟವನ್ನು ನಿರ್ವಹಣೆ ಮಾಡಲಿಕ್ಕೆ ಸುಲಭ ಆಗುತ್ತೆ. ಸೊ ಇಷ್ಟು ನಾವು ನಾರ್ಮಲಿ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಬೇಸಿಗೆ ಕಾಲದಲ್ಲಿ ಮಾಡುವಂತಹ ಕೆಲಸಗಳು, ಒಂದು ನೆರಳು ನಿರ್ವಹಣೆ, ಎರಡನೇದು ರಾಸಾಯನಿಕಗಳನ್ನ ಸಿಂಪರಣೆ ಮಾಡೋದು, ಕೊಡೋದು, ಕಾಂಪೋಸ್ಟ್ ಅನ್ನ ಕೊಡೋದು, ಮತ್ತೆ ಚರಂಡಿಯ ವ್ಯವಸ್ಥೆ ಮಾಡ್ಕೊಳ್ಳೋದು. ಅದ್ರ ಜೊತೆಗೆ ಎಲ್ಲೆಲ್ಲಿ ಕೀಟಗಳು ಇರ್ತವೆ, ಈಗ ತೋಟಕ್ಕೆ ಹೋಗಿ ನೋಡಿದ್ರೆ ಸಲ್ಕ ಕೀಟಗಳು ಇರ್ತವೆ, ಸ್ಕೇಲ್ಸ್ ಅಂತೀವಲ್ಲ ಅದು, ಸ್ಕೇಲ್ಸ್ ಇರುತ್ತವೆ, ಮಿಲಿಬಗ್ಸ್ ಇರುತ್ತೆ. ಸೊ ಇವುಗಳ ನಿಯಂತ್ರಣೆಗೆ ಆದಷ್ಟು ಒಂದು ಯಾವ್ದಾದ್ರು ಕೀಟನಾಶಕವನ್ನ ಸಿಂಪಡಣೆ ಮಾಡಬಹುದು. ಅಂದ್ರೆ ಒಣ ವಾತಾವರಣ ಇತ್ತು ಅಂದ್ರೆ ಕೀಟಗಳ ಹಾವಳಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಡೈಮಿಥೇಟ್ ಅಂತ ಬರುತ್ತೆ, ರೋಗರ್ ಅಂತ ಸಿಗುತ್ತೆ, 2 ml/L ಅಥವಾ ಇಮಿಡೋಕ್ಲೋರೋಪಿಡ್ ಅದು 1 ml/L, ಅದನ್ನ ಸಿಂಪಡಣೆ ಮಾಡಿದ್ರೆ ಈ ಹುಳಗಳು ಇರೋ ಗಿಡಕ್ಕೆ ಸಿಂಪಡಣೆ ಮಾಡಿ ಅಂತ ಹೇಳ್ತವೆ. ಅದರಿಂದ ಆದಷ್ಟು ಎಲ್ಲಿದ್ದಲ್ಲಿದೆ ಅದನ್ನ ನೋಡ್ಕೊಂಡು ಮಾಡಬಹುದು. ಇಲ್ಲ ತೋಟಕ್ಕೆ ಮಾಡೋಕ್ಕಾದ್ರೆ ಕ್ರಾಪ್ ಕುಯ್ದಿರ್ತವೆ, ಒಂದು ಸಾರಿ ಮಾಡಿದ್ರೆ ಒಳ್ಳೇದು. ಕೊಯ್ಲು ಆದ್ಮೇಲೆ ಮಾಡೋದೇ ಒಳ್ಳೇದು. ಕೊಯ್ಲು ಆದ್ಮೇಲೆ ಮಾಡ್ಲಿಕ್ಕೆ ಹೇಳುದು, ಕ್ರಾಪ್ ಮೇಲೆ ಹೇಳುದಿಲ್ಲ, ಇಲ್ಲಾದ್ಮೇಲೆ ಮಾಡಿ ಅಂತ. ಬಿಳಿ ಹಿಟ್ಟಿನ ತೆಗಣೆ ಎಲ್ಲಿ ಬರುತ್ತೆ ಅದು? ಅದು ಕೆಲವು ಕಾಯಿನಲ್ಲಿ ಇರುತ್ತೆ, ಬೇರ್ನ ಹತ್ರ ಇರುತ್ತೆ, ಹಾಕ್ಬೇಕಾಗುತ್ತೆ. ಅವಾಗ ಕ್ಲೋರೋಪೈರಿಪಾಸ್ ಅನ್ನ ನೋಡ್ಕೊಂಡು ಡ್ರೆಂಚ್ ಮಾಡ್ಲಿಕ್ಕೆ ಹೇಳ್ತೇವೆ. ಇಷ್ಟು ಕರಿಮೆಣಸಿನಲ್ಲಿ ಬೇಸಿಗೆಯಲ್ಲಿ ನಿರ್ವಹಣಾ ಕ್ರಮಗಳನ್ನು ಅನುಸರಿಸಿಕೊಂಡು ಮೆಣಸನ್ನ, ಮತ್ತೆ ಅದ್ರ ಜೊತೆಗೆ ನಾವು ಗಿಡಗಳನ್ನ ಮಾಡ್ಕೋಬಹುದು. ಅಂದ್ರೆ ಸಸಿಗಳನ್ನ ಮಾಡ್ಕೊಳ್ಳೋದು ಬಹಳ ಮುಖ್ಯ, ಬಹಳ ಮುಖ್ಯ. ಎಲ್ಲಿ ಹೋಗಿರುತ್ತಲ್ಲ ಅಲ್ಲಿ ಸಸಿಗಳು ನೆಡಬೇಕಾಗುತ್ತೆ. ಅದರಿಂದ ಈಗಾಗಲೇ ಬುಟ್ಟಿ ತುಂಬಿಸೋ ಸಮಯ, ನೆಡೋ ಸಮಯ ಫೆಬ್ರವರಿ ತಿಂಗಳಲ್ಲಿ ಎಲ್ಲ ಅರೇಂಜ್ ಮಾಡ್ಕೊಂಡಿದ್ದೆ. ಅಂದ್ರೆ ಎಲ್ಲ ಬೋರ್ಡ್ ಕವಲುಗಳನ್ನ ನಾವು ಸುತ್ತಿರ್ತೀವಿ, ಒಂದು ಕಟ್ಟಿಗೆ ನೆಟ್ಟು ಸುತ್ತಿರ್ತೀವಿ. ಸೊ ಅದನ್ನ ಕಲೆಕ್ಟ್ ಮಾಡ್ಕೊಂಡು ಬಂದು ಚೆನ್ನಾಗಿ ಮಾಯಿಶ್ಚರ್ ಇರುವಂತದ್ದು, ಅಂದ್ರೆ ಗಟ್ಟಿಯಾಗಿರ್ಬೇಕು, ಗ್ರೀನ್ ಆಗಿರ್ಬೇಕು, ಹುಳಗಳಿರಬಾರ್ದು, ರೋಗ ಇರಬಾರ್ದು, ಅಂತ ಗಿಡಗಳಿಂದ ತಗೋಬೇಕು. ಸೊ ಅದನ್ನ ಕಟ್ ಮಾಡ್ಕೊಂಡು ಬಂದು ಎಲೆಗಳನ್ನ ಬಿಡಿಸಿ ನೆರಳಲ್ಲಿ ಇಟ್ಕೋಬೇಕು ಅಥವಾ ನೀರಿನಲ್ಲಿ ಇಟ್ಕೋಬೇಕು. ತಂದು ಬಿಸಿಲಲ್ಲಿ ಇಟ್ಬಿಟ್ರೆ ಮತ್ತೆ ಹುಟ್ಟುವುದಿಲ್ಲ, ಒಣಗೋಗ್ಬಿಡ್ತವೆ. ನೆರಳಲ್ಲಿ ಇಟ್ಕೊಂಡು ನೆರಳಲ್ಲೇ ಮಾಡಬೇಕು, ಇಲ್ಲ ಅಂದ್ರೆ ನೆರಳಲ್ಲಿ ಅಥವಾ ಈ ಬಾಳೆ ಎಲೆ ಅದರಿಂದ ಹಾಕಿ ಸುತ್ತಿ ಇಟ್ಟಿದ್ರು ಒಂದಿನ ತಡ್ಕೊಳ್ತವೆ. ಅವತ್ತು ತಂದದ್ದು ಅವತ್ತೇ ನಡಿ ಅಂತ ಹೇಳ್ತವೆ. ಅವತ್ತು ಯಾರಿಗೂ ನೆಡಕ್ಕೋಗೋದಿಲ್ಲ, ಆದಷ್ಟು ಕೂಲಾಗಿ ನೀರಿನಲ್ಲಿ ಅಥವಾ ಗೋಣಿಚೀಲದಲ್ಲಿ ಸುತ್ತಿ ಇಟ್ಕೊಂಡು ಮಾಡಿ ಸುತ್ತಕೊಂಡು ಇಟ್ಕೊಂಡು ಎಲೆಗಳನ್ನೆಲ್ಲ ಬಿಡಿಸಿ ಅದನ್ನು ಟ್ರೀಟ್ ಮಾಡ್ಕೊಬೇಕಾಗುತ್ತೆ. ಕಡ್ಡಿ ಉಪಚಾರ, ಒಂದು ಕೀಟನಾಶಕ, ಒಂದು ಶಿಲೀಂಧ್ರ ನಾಶಕ. ಕೀಟನಾಶಕ ಅಂತ ಹೇಳಿದ್ರೆ ಕ್ವಿನಾಲ್ಪಾಸ್ ಅಥವಾ ರೋಗರು, ಒಂದು ಕೀಟನಾಶಕ ಹಾಕ್ಬಿಟ್ಟು ಅದರಲ್ಲಿ ಕಡ್ಡಿಗಳನ್ನು ಹತ್ತಿ ತಕ್ಕೊಳ್ಳೋದು. ಮತ್ತೆ ಶಿಲೀಂಧ್ರ ನಾಶಕ ಅಂದ್ರೆ ನಾರ್ಮಲಿ ಕಾರ್ಬನ್ ಡೈಸಿಂಗ್, ಎಲೆ ಚುಕ್ಕೆ ರೋಗ ಇದ್ದಂತ ಒಂದು ಗ್ರಾಮ್ ಹಾಕಬೇಕಾಗತ್ತೆ, 2 ಗ್ರಾಮ್ 2 ಗ್ರಾಮ್ ಕಾರ್ಬನ್ ಡೈಸಿಂಗ್. ಅಥವಾ ಮೆಟ್ಲಾಕ್ಸಿಲ್ ಅನ್ನು ಹಾಕ್ತಾರೆ, ಇತ್ತೀಚೆಗೆ ಕೊಳೆ ರೋಗ ಜಾಸ್ತಿ ಇರೋದ್ರಿಂದ ಮೆಟ್ಲಾಕ್ಸಿಲ್ ಮ್ಯಾಂಕೋಸೆಬ್ ಅದು 1 ಗ್ರಾಮ್ ಪರ್ ಲೀಟರ್ ಹಾಕಿ ಅದರಲ್ಲಿ ಒಂದು 10-20 ನಿಮಿಷ ಅದ್ದಿ ತೆಗೆದ್ಬಿಟ್ಟು ನೆಡ್ತಾ ಇದ್ದಾರೆ. ಎಷ್ಟು ತುಂಡಿರೋ ಗೆಣ್ಣುಗಳಿರೋ? 2 ಮಿನಿಮಮ್ ಇದ್ರೆ ಒಳ್ಳೇದು. ಸಿಂಗಲ್ ನೀವು ತುಂಬಾ ಚೆನ್ನಾಗಿ ಮಾಡಕ್ ಬರಲಿ ಅಂದ್ರೆ ಸಿಂಗಲ್ ನೋಡೇ ಸಾಕಾಗತ್ತೆ, ಒಂದು ಗೆಣ್ಣಿದ್ರೆ ಸಾಕು. ಒಂದು ಗೆಣ್ಣಿದ್ರೆ ಸಾಕು. ಸೊ ತಮ್ಮದೇ ಸ್ವಂತ ತೋಟದಲ್ಲಿ ಮಾಡೋದ್ರಿಂದ 2 ಗಿಣ್ಣು ಮಾಡ್ಕೊಬಹುದು. ಈಗ ಏನ್ ಮಾಡ್ತಾರೆ, ನರ್ಸರಿಯವರು ಈಗ 1 ಗಿಣ್ಣದನ್ನು ಶುರು ಮಾಡಿದ್ದಾರೆ, ಅದು ಚೆನ್ನಾಗಿ ಬರ್ತಾ ಇದೆ. ಸೊ ನಮ್ಮ ಸ್ವಂತ ತೋಟ ಇರೋರು 2 ಗಿಣ್ಣದು 3 ಗಿಣ್ಣದು ಮಾಡಬಹುದು, ಎಷ್ಟೆಷ್ಟು ಉದ್ದ ಇದೆ ನೋಡಿಕೊಂಡು. ಸೊ ಇದನ್ನು ಟ್ರೀಟ್ ಮಾಡ್ಕೊಬೇಕು. ಮತ್ತೆ ಪಾಲಿಥೀನ್ ಎಲ್ಲಿ ಬಿಸಿಲು ಸಾಧಾರಣವಾಗಿರುತ್ತೆ ಆ ಪ್ರದೇಶದಲ್ಲಿ ಪಾಲಿಥೀನ್ ಇಂದ ಹ್ಯೂಮಿಡ್ ಚೇಂಬರ್ ಮಾಡಿಕೊಂಡು ಮಾಡಿದ್ರೆ ಒಳ್ಳೇದು. ಎಲ್ಲಿ ಬಿಸಿಲು ತುಂಬಾ ಜಾಸ್ತಿ ಇರುತ್ತೆ ಅಲ್ಲಿ ನೆರಳು ಮಾಡಿಕೊಂಡು ಅದನ್ನ ಸೊಪ್ಪಿಂದ ಮುಚ್ಚಿಬಿಡ್ತಾರೆ, ಫುಲ್ ಕಡ್ಡಿನೇ ಮುಚ್ಚಿಬಿಟ್ಟು ಡೈಲಿ ನೀರು ಹಾಕ್ತಾರೆ ಅಲ್ಲಿ ಅಲ್ಲಿ ಅದು ಚೆನ್ನಾಗಿ. ಈಗ ನಮ್ಮ ಶುಂಠಿ ಕೊಪ್ಪರಿ ರೋಜ್ನಲ್ಲಿ ಪಾಲಿ ಬ್ಯಾಗ್ ಹಾಕಿದ್ರೆ, ಪಾಲಿಥೀನ್ ಶೀಟ್ ಹ್ಯೂಮಿಡ್ ಚೇಂಬರ್ ಮಾಡಿದ್ರೆ ಕೆಲವು ಟೈಮಲ್ಲಿ ಬಿಸಿಗೆ ಸುಟ್ಟೆ ಹೋಗ್ಬಿಡುತ್ತೆ ಅಂತಾರೆ. ಅವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ, ಒಣಗಿರೋ ಸೊಪ್ಪೆಲ್ಲ ತಗೊಂಡ್ ಬಂದು ಕಡ್ಡಿನ ಅದರಲ್ಲಿ ಹಾಕಿ ಅಲ್ಲಿ ಡೈಲಿ ನೀರು ಹಾಕೊಂಡಿರ್ತಾರೆ, ಅಲ್ಲಿ ಚೆನ್ನಾಗಿ ಬರ್ತಾ ಇದೆ. ಮಡಿಕೇರಿ ಸುತ್ತಮುತ್ತ ನಮಗೆ ಚಳಿ ಭಾಗ ಮತ್ತೆ ಬಿಸಿಲು ಅಷ್ಟಿರೋದ್ರಿಂದ ಪಾಲಿಥೀನ್ ಚೇಂಬರ್ ಮಾಡಿಕೊಂಡು ನಾವು ಗಿಡ ಮಾಡ್ತೇವೆ. ಸೊ ಅದನ್ನೇ ಬರುತ್ತೆ, ಒಂದು 28 ದಿನ ಇಟ್ಕೋಬೇಕು. 28-30 ದಿನದಲ್ಲಿ ಚಿಗುರು ಬರುತ್ತೆ, ಬೇರ್ ಶುರುವಾಗಿರುತ್ತೆ. ಸೊ ಯಾವಾಗ ಚಿಗುರು ಬಂತು, ಚಿಗುರು ಬಂದ್ಮೇಲೆ ತೆಗಿಬೇಕು ಅದನ್ನು. ನಿಧಾನಕ್ಕೆ 2 ಕಡೆ ಓಪನ್ ಮಾಡಿ ಒಂದಿನ ಬಿಟ್ಟು ಆನಂತರ ಅದನ್ನು ತೆಗೆದು, ಸೊ ಮಳೆ ನೀರು ಬೀಳದಂಗೆ ಆದಷ್ಟು ಪ್ರೊಟೆಕ್ಟ್ ಮಾಡ್ಕೊಬೇಕು. ಅಲ್ಲಿ ನಮಗೆ ರೈನ್ಔಟ್ ಶೆಲ್ಟರ್ಸ್ ಇದ್ರೆ ಅದನ್ನು ತೆಗಿಬಹುದು, ಇಲ್ಲದೆ ಇರೋರು ಅದನ್ನೇ ನಾವು ರೈನ್ ಔಟ್ ಶೆಲ್ಟರ್ ಆಗಿ ಯೂಸ್ ಮಾಡಬೇಕು. ಯಾಕೆಂದ್ರೆ ಮಳೆ ಬಂದ್ರೆ ನೆರಳಾಕೊಂಡಿರ್ಬೇಕು, ಅದ್ರ ಕೆಳಗೆ ಪಾಲಿಥೀನ್ ಶೀಟ್ ಹಾಕೊಂಡು ಮಳೆ ನೀರು ಬೀಳದಂಗೆ ನೋಡ್ಕೊಬೇಕು. ಒಂದು 3-4 ತಿಂಗಳು ನಾವು ನೋಡ್ಕೊಂಡ್ರೆ ನಮಗೆ ಗಿಡ ರೆಡಿ ಆಗುತ್ತೆ. ಸೊ ಅದನ್ನ ನಮ್ಮ ತೋಟದಲ್ಲಿ ನೆಟ್ಕೊಬಹುದು. ಅಂದ್ರೆ ಅದಕ್ಕೂ ನಾವು ತಯಾರು ಮಾಡ್ಕೋಬೇಕಾಗತ್ತೆ ಗುಂಡಿ ಅವನ್ನೆಲ್ಲ. ಹೌದು, ಹಿಂದೆ ಎಲ್ಲ ನಾವು ತಯಾರು ಮಾಡ್ಕೊತಾ ಇದ್ವಿ, ಈಗೆಲ್ಲ ಬಿಟ್ಬಿಟ್ಟಿದ್ದಾರೆ. ಯಾಕೆಂತ ಹೇಳಿದ್ರೆ ಜನ ಇಲ್ಲ ಹಾಗೆ ಹೀಗೆ ಅಂತ. ಆಕ್ಚುಲಿ ಏನ್ ಮಾಡ್ಬೇಕಂದ್ರೆ, ಈಗ ಏಪ್ರಿಲ್ ಮೇ ನಲ್ಲಿ ಗುಂಡಿಯನ್ನ ಯಾವ ಗಿಡಕ್ಕೆ ನೆಡ್ಬೇಕು ಅಂತ ಡಿಸೈಡ್ ಮಾಡಿ, ರೋಗ ಇಲ್ದಿರೋ ಮರಗಳನ್ನ ಮಾರ್ಕ್ ಮಾಡಿಕೊಂಡು ಬುಡದಿಂದ ಎಷ್ಟು ದೂರಕ್ಕೆ ತೆಗಿಬೇಕಾಗತ್ತೆ, ಒಂದು ಹಡಿ ಒಂದು ಹೆಜ್ಜೆ, ಒಂದು ಗುದ್ಲಿ ಅಥವಾ ಒಂದು ಹೆಜ್ಜೆ, ಒಂದು ಹಡಿ ದೂರ ಅಲ್ಲಿಂದ ನಡಿ. ಕಡ್ಡಿನೇ ನೆಡೋರು, ರನ್ನರ್ಸ್ನೇ ನೆಡೋರು ಆದಷ್ಟು ಮಳೆ ಶುರುವಾದ್ಮೇಲೆ ನಡಿ. ಒಂದು 1/2 ಮೀಟರ್ ಕಡ್ಡಿ ತಗೊಂಡು 3-4 ಗಿಣ್ಣನ್ನು ಭೂಮಿಯಲ್ಲಿ ನಡಿ, ಸ್ಲ್ಯಾಂಟ್ ಆಗಿ 3-4 ಕಡ್ಡಿಗಳನ್ನು ಜೊತೆಯಲ್ಲೇ ಮಾಡಿ ನೆಡ್ರಿ. ಆದಷ್ಟು ನೆರಳು ಬೀಳದಂಗೆ ಮಾಡಿಕೊಂಡ್ರೆ ಮಳೆ ಬರ್ತಾ ಇದ್ರೆ ಚೆನ್ನಾಗಿ ಬರುತ್ತೆ. ಸೊ ಬ್ಯಾಗ್ ನೆಡೋರು ಮೇ ಎಂಡಲ್ಲಿ ನೆಡ್ಬೋದು, ಸೊ ಜೂನಲ್ಲಿ ನೆಟ್ಟರೆ ಒಳ್ಳೇದು. ಆದಷ್ಟು ಎತ್ತರ ಮಾಡಿ ನೆಡಿ ಅಂತ, ಗುಂಡಿ ಒಳಗೆ ನೆಡಬೇಡಿ ಅಂತ ಹೇಳ್ತಾ ಇದ್ದಾರೆ ಇತ್ತೀಚೆಗೆ. ಸೊ ಯಾವ ಲೆವೆಲ್ಗೆ ಹೇಳಿದ್ದಾರೆ ಅಂದ್ರೆ, ಗುಂಡಿ ಮಾಡಿ ಗುಂಡಿ ತೆಗೆದು ಮುಚ್ಚಿಬಿಟ್ಟು ಇನ್ನೊಂದು ಮಂತ್ರಿ ಮಣ್ಣಾಕಿ ಅದ್ರ ಮೇಲೆ ನಡೆಯುದು ಅಂತ. ಸ್ವಲ್ಪ ಎತ್ತರದಲ್ಲಿ ನೆಟ್ಟರೆ ಮಳೆಗಾಲದಲ್ಲಿ ತೇವಾಂಶ ಜಾಸ್ತಿ ಆಗಬಾರ್ದು ಅಂತ. ಆ ಲೆವೆಲ್ಗೆ ಡಿಸ್ಕಷನ್ಸು ಮತ್ತು ರೈತರನ್ನು ಪ್ರಾಕ್ಟೀಸನ್ನು ಶುರು ಮಾಡಿದ್ದಾರೆ. ಚರಂಡಿ ವ್ಯವಸ್ಥೆ ಮಾಡಿಕೊಂಡು ಎತ್ತರ ಪ್ರದೇಶದಲ್ಲಿ ಎತ್ತರದಲ್ಲಿ ನೆಟ್ಟರೆ, ಅಡಿಕೆನಲ್ಲಿ, ತೆಂಗಲ್ಲಿ ಅಥವಾ ಕಾಫಿಯಲ್ಲಿ, ಸಾಯೋದು ಕಡಿಮೆ. ಯಾಕೆ ಮಳೆಗಾಲದಲ್ಲಿ ಸತ್ತೋಗುತ್ತೆ, ಅದಕ್ಕೆ ನಾವು ನೆಡಲ್ಲ. ಮಳೆ ನಿಂತ ಮೇಲೆ ನಡೀತೀನಿ ಅಂತಾರೆ. ಮಳೆ ನಿಂತ ಮೇಲೆ ಅಂದರೆ ನಮ್ಮ ಆಗಸ್ಟ್ 15 ಮೇಲೆ ನೆಡಬೇಕಾಗುತ್ತೆ. ಪ್ರಾಬ್ಲಮ್ ಏನಾಗುತ್ತೆ ಅಂತ ಹೇಳಿದರೆ, ಅಲ್ಲಿ ನೀರು ಕೊಡಲ್ಲ ನಾವು. ಆವಾಗ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ನೀರು ಕೊಡಲೇಬೇಕು ಅವಕ್ಕೆ, ಇನ್ನೂ ಬೇರೆ ಇಳಿತಾ ಇರ್ತವೆ. ನೀರು ಕೊಡಲಿಲ್ಲ ಅಂದರೆ ಸತ್ತೋಗ್ಬಿಡ್ತವೆ. ಆದ್ದರಿಂದ ಜೂನಲ್ಲೇ ನಡಿ ಅಂತ ಹೇಳ್ತವೆ. ರೆಡಿ ಇದ್ದರೆ ನೆಟ್ಕೊಳ್ಳೋದು ಒಳ್ಳೇದು, ಸ್ವಲ್ಪ ಎತ್ತರ ಮಾಡಿ. ಯಾಕೆಂದ್ರೆ ಜುಲೈ ಮಳೆಗೆ ಗುಂಡಿಯಲ್ಲೇ ನೀರು ನಿಂತುಬಿಟ್ರೆ ಅದನ್ನು ಕೊಳೆದೋಗ್ಬಿಡುತ್ತೆ. ಸೊ ಗುಂಡಿಯಲ್ಲಿ ನೀರು ನಿಲ್ದಂಗೆ ನೋಡಿಕೊಂಡು ನೆಟ್ಕೊಂಡ್ರೆ ಒಳ್ಳೇದು. ಅಂದ್ರೆ ಈಗ ಇಂಥ ತಳಿಗಳು ಅಂತ ಏನಾದರೂ ಅವರು ಬಳಸ್ಕೋಬಹುದಾ? ಹೌದು, ತಳಿಗಳು ಅಂತ ಹೇಳಿದ್ರೆ ನಮಗೆ ಜಾಸ್ತಿ ಸಿಗೋದು ಪನ್ನೂರು ಒಂದು ಎಲ್ಲ ತೋಟಗಳಲ್ಲಿ, ಸೊ ಅದು ಎಲ್ಲ ನರ್ಸರಿಗಳಲ್ಲಿ. ಅದ್ರ ಜೊತೆಗೆ ಕೆಲವು ನರ್ಸರಿಗಳಲ್ಲಿ ಇತ್ತೀಚೆಗೆ ಬೇರೆ ಬೇರೆ ತಳಿಗಳನ್ನು ಮಾಡ್ತಾ ಇದ್ದಾರೆ. ಈಗ ನಮ್ಮ ಸಂಸ್ಥೆ ಅಂತ ಹೇಳಿದರೆ ನಾವು ಈ ಕೊಳೆ ನಿರೋಧಕ ಶಕ್ತಿ ಇರುವಂಥ ಕೆಲವು ತಳಿಗಳನ್ನು ಮಾಡ್ತಾ ಇದ್ದೀವಿ. ASR ತೇವಂ ಅಂತ ಒಂದು ತಳಿಯನ್ನು ಮಾಡ್ತಾ ಇದ್ದೀವಿ, ಅದನ್ನು ರೈತರು ಕೊಡ್ತಾ ಇದ್ದೀವಿ. ಮತ್ತು ದಪ್ಪ ಕಾಳಿರೋದು ಅರ್ಕಾಕೂರ್ಗ ಎಕ್ಸೆಲನ್ನು ಮಾಡ್ತಾ ಇದ್ದೇವೆ, ಸ್ವಲ್ಪ ಜಾಸ್ತಿ ಮಟ್ಟಿಗೆ ಮಾಡಿ ಕೊಡ್ತಾ ಇದ್ದಾವೆ. ಅದ್ರ ಜೊತೆಗೆ ಎಲ್ಲ ತಳಿಗಳು ಸ್ವಲ್ಪ ಪ್ರಮಾಣದಲ್ಲಿ ಕೊಡ್ತೇವೆ ಅಷ್ಟೆ, ಒಂದು 10-20 ಆ ಥರ. ನಾವು ಹೇಳೋದು ನೀವು ಮಾಡಿಕೊಳ್ಳಿ ಆ ರೀತಿ. ಮತ್ತು ಇತ್ತೀಚೆಗೆ ನಾವು ASR ಚಂದ್ರ ಅಂತ ಒಂದು ಹೈಬ್ರಿಡ್ ತಳಿಯನ್ನು ರಿಲೀಸ್ ಮಾಡಿದ್ದಾವೆ. ಸೊ ಇತ್ತೀಚೆಗಿನ ವರ್ಷಗಳಲ್ಲಿ ಸ್ವಲ್ಪ ಸ್ವಲ್ಪ 5-10 ಈ ಥರ ಕೊಡ್ತಾ ಇದ್ದಾವೆ. ಸೊ ಸುಮಾರು 40 ನರ್ಸರಿಗಳನ್ನು ಲೈಸೆನ್ಸ್ ಕೊಟ್ಟಿದ್ದಾವೆ, ಅವರು ಸುದಾ ಗಿಡ ಮಾಡಿ ಕೊಡ್ತಾ ಇದ್ದಾರೆ. ಸೊ ನೀವು ಅವರಿಂದನೂ ತಗೋಬೋದು. ಇತ್ತೀಚಿನಾಗೆ ಬಿಡುಗಡೆ ಆದಂಥ ತಳಿ ಉದ್ದ ಕೊತ್ತಿದೆ, ಕಾಳು ದಪ್ಪ ಇದೆ, ಪನ್ನೂರು ಥರನೇ ಕಾಣುತ್ತೆ. ನನ್ನ ಪ್ರಕಾರ ಪನ್ನೂರು ಒಂದೇ ಜಾಸ್ತಿ ಸಿಗೋದ್ರಿಂದ ಅದನ್ನೇ ನಡಿ ಅಂತ ಹೇಳ್ತೇವೆ. ಅದ್ರ ಜೊತೆಗೆ ಬೇರೆ ಬೇರೆ ತಳಿಗಳನ್ನು ನಿಮ್ಮಲ್ಲಿ ಒಂದೊಂದು ತಾಕು ಮಾಡಿ ನೆಟ್ಕೊಳ್ಳಿ. ಇದೇನಾಯ್ತು ಅಂತ ಹೇಳಿದರೆ ಎಲ್ಲ ತೊಗೊಂಡೋಗ್ಬಿಟ್ಟು ಮಿಕ್ಸ್ ಮಾಡಿ ನೆಟ್ಟು ಇವತ್ತು ಯಾವ ತಳಿ ಎಲ್ಲಿ ನೆಟ್ಟಿದ್ದೀವಿ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಒಂದೊಂದು ತಾಕು ಅಂದರೆ ಒಂದೊಂದು ಎಕರೆ ನೆಟ್ಟಿದ್ರೆ ಆವಾಗ ನಿಮಗೆ ಯಾವ ಊರಿಗೆ ಯಾವ ತಳಿ ಚೆನ್ನಾಗಿ ಬರುತ್ತೆ ಅಂತ ನಮಗೂ ಹೇಳಕ್ಕೆ ಹೆಲ್ಪ್ ಆಗುತ್ತೆ. ಅದೇ ನಿಮಗೂ ಸುದಾ ಗೊತ್ತಾಗ ಅವರು ಕಂಡ್ಕೋಬಹುದು, ಸತ್ಯನ ರೈತರಿಗೂ ಗೊತ್ತಾಗುತ್ತೆ. ಯಾಕೆಂತ ಹೇಳಿದ್ರೆ ಇತ್ತೀಚೆಗೆ ಏನಾಗ್ತಾ ಇದೆ ಅಂದ್ರೆ ಉದ್ದ ಕೊತ್ತಿರೋ ತಳಿಗಳು ಪ್ರಚಲಿತದಲ್ಲಿದೆ, ಹೆಚ್ಚು ಬೇಡಿಕೆ ಇದೆ. ಯಾಕೆಂತ ಹೇಳಿದ್ರೆ ನೋಡೋರ್ಗೂ ಚೆನ್ನಾಗಿ ಕಾಣ್ತವೆ, ಸೊ ಕ್ರಾಪು ಆಗುತ್ತೆ, ಕುಯ್ಯೋರ್ಗೊಂದು ದುಡ್ಡಾಗುತ್ತೆ. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಕರಿಮೆಣಸು ಬೆಳೆಯ ನಿರ್ವಹಣೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ SJ ಅಂಕೇಗೌಡ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9663-0692-41. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9663-0692-41. ತುಂಬ ಸಂತೋಷ ಡಾಕ್ಟರ್ ಅಂಕೇಗೌಡ ಅವರೇ, ತಾವಿದುವರೆಗೂ ಈ ಬೇಸಿಗೆಯಲ್ಲಿ ಈ ಕರಿಮೆಣಸು ತೋಟಗಳ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರೇ, ಈಗ ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಮಾರುಕಟ್ಟೆಯಲ್ಲಿರುವ ಕಚ್ಚಾ ಕಾಫಿ ದರ 50 kg ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 22,400 ರೂಪಾಯಿಂದ 23,400 ರೂಪಾಯಿಗಳು, ಅರಬಿಕಾ ಚೆರ್ರಿ 12,750 ರೂಪಾಯಿಂದ 14,300 ರೂಪಾಯಿಗಳು, ರೋಬಸ್ಟಾ ಪಾರ್ಚ್ಮೆಂಟ್ 17,400 ರೂಪಾಯಿಂದ 18,000 ರೂಪಾಯಿಗಳು, ರೋಬಸ್ಟಾ ಚೆರ್ರಿ 9,250 ರೂಪಾಯಿಂದ 10,000 ರೂಪಾಯಿಗಳು. ಮಾರುಕಟ್ಟೆ ಧಾರಣೆಯನ್ನು ಕೇಳಿದಿರಿ. ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಹಲಸಿನ ಮೌಲ್ಯವರ್ಧನೆ ಕುರಿತು ಡಾಕ್ಟರ್ KG ವಿಜಯಲಕ್ಷ್ಮಿಯವರೊಂದಿಗೆ ಸಂದರ್ಶನ, ನಂತರ ಕೃಷಿ ಮಾಹಿತಿಯನ್ನು ಕೇಳಲಿದ್ದೀರಿ. ಇಲ್ಲಿಗೆ ಇವತ್ತಿನ ರೈತಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮ ಮುಗಿಯಿತು. ಎಲ್ಲರಿಗೂ ನಮಸ್ಕಾರ. ಕೃಷಿತೋ ನಾಸ್ತಿ ದುರ್ಭಿಕ್ಷಾ. ನಿಧನ ಸುದ್ದಿ. ಬಿಟ್ಟಂಗಾಲ ನಾಂಗಾಲ ಗ್ರಾಮ ಹತ್ರ ಅಲೆಂಗಡ ದೇವಯ್ಯ ದೇವಣಿ ಅಯ್ಯಂಗ 85ನೇ ಬಯತಲು ಇಂದು ಪೊಲಾಕ ಮರಣಪಟ್ಟಿತ್ತು. ಅಲೆಂಗಡ ದೇವಯ್ಯ ದೇವಣಿ ಅಯ್ಯಂಡ ಆಖಿರಿ ಕಾರ್ಯ ನಾಳೆ ಒಕ್ಕ ಕ್ಯಾಕೊಳತ್ತು ನಡಪ. ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜೊಂಪೆ. ಪ್ರಾಯೋಜಕರು ಶ್ರೀ ರಾಜರಾಜೇಶ್ವರಿ ಎಜುಕೇಶನ್ ಟ್ರಸ್ಟ್ ಕೊಟ್ಟೂರು ಚೇನಂಬಾಣೆ. ದಿವಂಗತ ನಾಟೋಳಂಡ ಚೋಂದಮ್ಮ ದೇವಯ್ಯ ಇವರ ಆಶೀರ್ವಾದದೊಂದಿಗೆ ಆರಂಭಗೊಂಡು ಸತತ 15 ವರ್ಷಗಳಿಂದ ಶೇಕಡ 100 ಫಲಿತಾಂಶದೊಂದಿಗೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಆಂಗ್ಲ ಮಾಧ್ಯಮದಲ್ಲಿ ಗುಣಾತ್ಮಕ ಶಿಕ್ಷಣವನ್ನು ನೀಡುತ್ತಿರುವ ಏಕೈಕ ಶಾಲೆ. ಇಲ್ಲಿ ಪ್ರೀ ನರ್ಸರಿಯಿಂದ 9ನೇ ತರಗತಿವರೆಗೆ ದಾಖಲಾತಿ ಆರಂಭವಾಗಿದ್ದು ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ವ್ಯವಸ್ಥಾಪಕರು ನಾಟೋಳಂಡ ವಿಜು ದೇವಯ್ಯ 9448721240. ಸುದ್ದಿ ಜೊಂಪೆ ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್. ಜೊಂಪೆನ ವಿವರ: ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ನಡೆಯುವ 12ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಮೇ 20ಕ್ಕೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಡಂಗಲ್ಲಿ ನಡೆದಿದೆ. ಸಮ್ಮೇಳನದ ಸಾಕ್ಷಿಚಿತ್ರ ಸ್ಮರಣ ಸಂಚಿಕೆ ರೂಪದಲ್ಲಿ ಹೊರಗೆ ತಾಕಿದ್ದು ಈ ಸ್ಮರಣ ಸಂಚಿಕೆಯಲ್ಲಿ ಉದಯೋನ್ಮುಖ ಕವಿಗಳಿಂದ ಹಂಗೆ ಬರಹಗಾರರಿಂದ ಲೇಖನ ಕವನ ಚುಟುಕಗಳನ್ನ ಆಹ್ವಾನಿಸಲು ಕವನ ಹಂಗೆ ಚುಟುಕಗ ಒಂದು ಪುಟ ದಾಟಿಕಾಗದು ಹಂಗೆ ಎಲ್ಲಿನೂ ಪ್ರಕಟ ಆಗಿರಿಕಾಗದು. ಪೂರ್ತಿ ವಿಳಾಸ ಸಹಿ ಮೊಬೈಲ್ ಸಂಖ್ಯೆನೊಟ್ಟಿಗೆ ಬಿಳಿ ಹಾಳೆಯಲ್ಲಿ ಬರೆದು ಮೇ ತಿಂಗಳ 10ನೇ ತಾರೀಕಿನೊಳಗೆ ಕಳಿಸಿಕೊಡಕ. ಸೋಮರಪೇಟೆ ತಾಲೂಕು ಒಕ್ಕಲಿಗರ ಸಂಘ ಮತ್ತು ತಾಲೂಕು ಕಾಫಿ ಬೆಳೆಗಾರರ ಸಂಘದ ಕಡೆಯಿಂದ ಕಾಫಿ ತೋಟಗಳ ಮಣ್ಣು ಪರೀಕ್ಷೆ ಮತ್ತು ಮಾಹಿತಿ ಕಾರ್ಯಾಗಾರ ಇದೇ ತಾರೀಕು 27ಕ್ಕೆ ಒಕ್ಕಲಿಗರ ಸಮುದಾಯ ಭವನದಲ್ಲಿ ನಡೆದಿದೆ. ಮಣ್ಣು ಪರೀಕ್ಷೆ ಮಾಡಿದ್ರೆ ಮಣ್ಣು ಆರೋಗ್ಯದ ಬಗ್ಗೆ ಮಾಹಿತಿ ಸಿಕ್ಕಿದೆ. ಮಣ್ಣು ಪರೀಕ್ಷೆ ಮಾಡಿದ್ರೆ ತಕ್ಷಣ pH ಮೌಲ್ಯ ತಿಳಿಸಲಾದೆ ರಸಗೊಬ್ಬರ ಲಘು ಪೋಷಕಾಂಶಗಳನ್ನ ಮಣ್ಣಿಗೆ ಹಾಕುವ ಬಗ್ಗೆ ಕಾಫಿ ಸಂಶೋಧನಾ ವಿಭಾಗದ ವಿಜ್ಞಾನಿಗ ಮಾಹಿತಿ ಕೊಟ್ಟವೆ. ಬೆಳೆಗಾರರು ತಮ್ಮ ಕಾಫಿ ತೋಟದ ಜಾಗದ RTC ಆಧಾರ್ ಕಾರ್ಡ್ ತಕೊಂಡು ಹಾಜರಾಗುತ್ತ ಬೆಳೆಗಾರರ ಸಂಘದ ಅಧ್ಯಕ್ಷರು ತಿಳಿಸಿದರು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರದ ಕಡೆಯಿಂದ ಸರ್ಕಾರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕ ರಾಜ್ಯ ಮಟ್ಟದ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ತೇಳ್ರೆ KSET ಹಾಗೆ ರಾಜ್ಯ ಮಟ್ಟದ ಕಾಲೇಜು ಸಹಾಯಕ ಪ್ರಾಧ್ಯಾಪಕರ ತೇಳ್ರೆ UGC ನೆಟ್ ಮತ್ತು JRF ಅರ್ಹತಾ ಪ್ರದೇಶ ಪರೀಕ್ಷೆಗಳಿಗೆ 45 ದಿನಗಳ ತರಬೇತಿನ ಮೈಸೂರಿನ ಕೇಂದ್ರ ಕಚೇರಿಯಲ್ಲಿ ನಡೆದಿದೆ. 2026-27 ಸಾಲಿನ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳ ತೇಳ್ರೆ 20 ಅಂಶಗಳ ಕಾರ್ಯಕ್ರಮ ಸೇರಿದಂಗೆ ಜಿಲ್ಲಾ ಮಟ್ಟದ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆ, ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ NS ಬೋಸರಾಜು ಅವರ ಅಧ್ಯಕ್ಷತೆಯಲ್ಲಿ May 5 ಬೆಳಿಗ್ಗೆ 10:30 ಕೊಡಗು ಜಿಲ್ಲಾ ಪಂಚಾಯತ್ ಸಭಾಭಾಡಿಯಲ್ಲಿ ನಡೆದಿದೆ. ಹಿಂದೆ ಈ ಸಭೆನ April 28 ಗೊತ್ತುಪಡಿಸಿದ್ದು, ಕಾರಣಾಂತರಗಳಿಂದ ಸಭೆನ May 5 ಮುಂದೂಡಲಾಟುತ್ತ ಜಿಲ್ಲಾ ಪಂಚಾಯಿತಿ CEO ತಿಳಿಸಿದರು. ಕೊಡಗು ಜಿಲ್ಲೆಯಲ್ಲಿ ಅಪರ ಜಿಲ್ಲಾಧಿಕಾರಿಗಳಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಆರ್ ಐಶ್ವರ್ಯ ಅವರನ್ನ ಮೈಸೂರು ಜಿಲ್ಲೆನ ಅಪರ ಜಿಲ್ಲಾಧಿಕಾರಿ ಹುದ್ದೆಗೆ ವರ್ಗಾಯಿಸಲಾಟುತ್ತ ಕರ್ನಾಟಕ ಸರ್ಕಾರದ ಅಧೀನ ಕಾರ್ಯದರ್ಶಿಗ ಕರ್ನಾಟಕ ರಾಜ್ಯಪಾಲರ ಆದೇಶ ಅನುಸಾರ ಆದೇಶ ಹೊರಡಿಸಿದರು. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿನ ಕಡೆಯಿಂದ ಇದೇ ತಾರೀಕು 27 ಬೆಳಿಗ್ಗೆ 11 ಮಧ್ಯಾಹ್ನ 1 ಮುಟ್ಟ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯಲ್ಲಿ ನೇರ ಸಂದರ್ಶನ ನಡೆದಿದೆ. ಬೆಂಗಳೂರಿನ ಸಂಸ್ಥೆಗಳಲ್ಲಿ ಖಾಲಿ ಇರುವ ಚಾಕ್ರಿಗಳಿಗೆ ನೇಮಕಾತಿ ಮಾಡಿಕೊಂಡವೆ. ಸಂದರ್ಶನದಲ್ಲಿ SSLC PUC ITI ಡಿಪ್ಲೊಮೋ ಪದವಿ ಹಂಗೆ ಸ್ನಾತಕೋತ್ತರ ಪದವಿ ವಿದ್ಯಾರ್ಹತೆ ಹೊಂದಿರುವ ಅಭ್ಯರ್ಥಿಗ ಭಾಗವಹಿಸಕ್ಕೆ ಕುಸಿರವು ಮೂಲ ದಾಖಲಾತಿಗ ಸ್ವವಿವರಗಳೊಟ್ಟಿಗೆ ನೇರ ಸಂದರ್ಶನಕ್ಕೆ ಹಾಜರಾಗುತ್ತ ಉದ್ಯೋಗಾಧಿಕಾರಿಯವು ತಿಳಿಸಿದಳು. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರಿನ ಕಡೆಯಿಂದ ಕರ್ನಾಟಕ ರಾಜ್ಯದಲ್ಲಿಡೀ July 11 ರಾಷ್ಟ್ರೀಯ ಲೋಕ ಅದಾಲತ್ ನಡೆದಿದೆ. ಸಾರ್ವಜನಿಕರು ತಮ್ಮ ವ್ಯಾಜ್ಯ ಪೂರ್ವ ಹಂಗೆ ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳಲ್ಲಿ ರಾಜ್ಯ ಮೂಲಕ ಸರಿಪಡಿಸಿಕೊಣಕ್ಕೆ ಜಾಸ್ತಿ ಮಾಹಿತಿ ಬೇಕರೆ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಇವರನ್ನ ಸಂಪರ್ಕಿಸಕ್ಕಿಂತ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಂಗೆ ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು CJMO ತಿಳಿಸಿದಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ರಾಜರಾಜೇಶ್ವರಿ ಎಜುಕೇಶನ್ ಟ್ರಸ್ಟ್ ಕೊಟ್ಟೂರು ಚೇರಂಬಾಣೆ. ಇದೀಗ ಬಂದ ನಿಧನ ಸುದ್ದಿ. ಬೇಕೇರಿ ಗ್ರಾಮದ ತೋರೆರ ದಿವಂಗತ ಮಾಚಯ್ಯ ಅವರ ಪುತ್ರ ಉಲ್ಲಾಸ್ ಅವರು ಇಂದು ಸಂಜೆ 4:00 ನಿಧನರಾಗಿದ್ದಾರೆ.